ನಿಧಿಯರ ಸಭೆಯ ಮಧ್ಯದಲ್ಲಿ ಕಲಹದಲ್ಲಿ ದೇವಾಂತ ಕದಿಗಳು ಅಧಿಕ ಭೀತಿಯಲಿ ಕಳರಾಯ ಲಾಲಿ ಸೈ ಭಿನ್ನವ ಮಾಯನು ಅವನು ಮುಗುಜಿದ ಯಗನು ಅವನು ಶಾಶ್ವತನು ನಿನ್ನ ಯುಗುದಿ ನಡೆಯಲು ಅವನು ಆದಿವಸ್ತು ರಾಘವನು ರಾಘವನು ಆದಿವಸ್ತು ತಾತ ಏತಕೆ ಮರುಳೇ ವಿಭೀಷಣನ ಸಂಪ್ರೀತಿಯಲಿ ಕರೆ ತಂದು ರಾಜ್ಯವನಾಳುವುದು ಸುಖದಿ ಇದು ನೀತಿ ಎಂದ ಅತಿ ಕಾಯನು ಸುರಿದ ಇದು ನೀತಿ ಎಂದು ಅತಿ ಕಾಯನು ಸುರಿದ ಪ್ರೀತಿಯನು ಕೇಳುತ್ತ ಕೈಗಸಜ್ಜಾತನದಿ ಕದಿಗೊಂಡ ನುಡಿದ ಉತ್ತರವೇ ಅತಿಕಾಯನೆ ನೀ ಕೇಳು ಬಂದಿರೈ ಬಹಳ ಪದವಿಯನ್ನು ಬಯಸುವ ಸುಭಟರ್ ಎನ್ನೊಳ

ಚಂದ್ರವಿಭೂಷಣ ಚಂದ್ರಪುರೋಗೈರ್ವಂದ್ಯಪದಾಂಬುರುಹಂ ಪವಮಾನಂ ಚಂದ್ರವಿಭೂಷಣ ಚಂದ್ರಪುರೋಗೈರ್ವಂದ್ಯಪದಾಂಬುರುಹಂ ಪವಮಾನಂ ಆನಂದತೀರ್ಥಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಆನಂದತೀರ್ಥಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಪ್ರಾಣಗಣಾಧಿಪತಿಂಭುವಿ ವಾಣಿ ಪ್ರಾಣಸಮಂ ದಯಯಾಖ್ಯಪತೀರ್ಣಂ ಪ್ರಾಣಗಣಾಧಿಪತಿಂಭುವಿ ವಾಣಿ ಪ್ರಾಣಸಮಂ ದಯಯಾಖ್ಯಪತೀರ್ಣಂ ಆನಂದತೀರ್ಥಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಹನುಮಂತ ಮನಂತ ಭುಜಿಷ್ಯಂ ಲಂಘಿತ ಸಿಂಧು ಮುದಸ್ತ ಮಹೀಂದ್ರಂ ಶ್ರೀ ಹನುಮಂತ ಮನಂತ ಭುಜಿಷ್ಯಂ ಲಂಘಿತ ಸಿಂಧು ಮುದಸ್ತ ಮಹೀಂದ್ರಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೇ ಭೀಷಣ ದುಷ್ಟಕುಲಾಂತಕ ಭೀಮಂ ಭೀಮಮಭೀತಿದಮಿಷ್ಟ ಜನಾನಾಂ ಭೀಷಣ ದುಷ್ಟಕುಲಾಂತಕ ಭೀಮಂ ಭೀಮಮಭೀತಿದಮಿಷ್ಟ ಜನಾನಾಂ ಆನಂದತೀರ್ಥಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಶಾಂತಮನಂತ ನಿಶಾಂತ ಸಮಾಪೇ ಶಾಂತಕುಲೇಖ ಕುಲೇ ಕಿಲ ಜಾತಂ ಶಾಂತಮನಂತ ನಿಶಾಂತ ಸಮಾಪೇ ಶಾಂತಕುಲೇಖ ಕುಲೇ ಕಿಲ ಜಾತಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೆ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೇ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೇ ನಾಗಚಂದ್ರಿಕಾ ಹಾಡಿರುವ ಕೂಗಿನ ಮಾರಯ್ಯನ ವಚನ ವಂದಿಸಿ ನಿಂದಿಸಿ ಮತ್ತೆಯ ದಾರಿಂಗೆ ಕೇಡೆಂ ಕೇಡೆಂಬುದನರಿತು ತಾನೋಯಲೇ ರಾಜ್ಕುಮಾರ್ ಭಾರತಿ ಹಾಡಿರುವ ಪುರಂದರದಾಸರ ಕೀರ್ತನೆ. ಗಣಿತ ಮಗೇ